ತಾಯಿ ಮಗಳ ಆಸೆಗೆ ಬುತ್ತಿ ಕಟ್ಟಳು ಎಲ್ಲ ಸಮನಾಗಲಿ. ದಾರಿ ನಡೆದು ಗೆದ್ದು ಬಂದ ನಿವ ತಂಗಿ ಊರಿಗೆ, ದಾರಿ ನಡೆದು ಗೆದ್ದು ಬಂದ ನಿವ ತಂಗಿ ಊರಿಗೆ, ಹೋದ ವೇಳೆ ಪಾವ ಕುಳಿತಿದ್ದ ತನ್ನ ಜಗಲೆ ಮ್ಯಾಲೈ, ಅಣ್ಣ ಹೋದ ವೇಳೆ ಭಾವ ಕುಳಿತಿದ್ದ ತನ್ನ ಜಗಲಿ ಮ್ಯಾಲೈ, ನಿಮ್ಮ ಅಣ್ಣ ಬಂದಾನ ನೀರು ತಂದ ಕೊಡಬೇಗ, ಅಣ್ಣ ಬಂದಾನ ನೀರು ತಂದ ಕೊಡಬೇಗ, ಅಂದ ಅಣ್ಣನಿಗೆ ನೀರು ಕೊಟ್ಟಳು ತಂಗಿ ಆವಾಗ, ಬಂದ ಅಣ್ಣನಿಗೆ ನೀರು ಕೊಟ್ಟಳು ತಂಗಿ ಆವಾಗ, ಬಂದ ಅಣ್ಣನಿಗೆ ಉಣ್ಣಕ ಬಳಸಿ ಎಲ್ಲ ಸವನಾಗೆ, ಅಣ್ಣನಿಗೆ ಉಣ್ಣಕ ಬಡ ಶಾಳೆ ಎಲ್ಲ ಸವನಾಗೆ, ಉಣ್ಣ ಕೂತುಗೊಂಡ ಅಣ್ಣ ಹೇಳತನ ಅವ್ವ ಕಶಾಲನಗೈ, ಉಣ್ಣ ಕೂತುಗೊಂಡ ಅಣ್ಣ ಹೇಳತನ ಅವ್ವ ಕಶಾಲನಗೈ, ಹೊರಡವ ಹೋಗನ ತಂಗಿಯ ಹಬ್ಬ ಮಾಡದಕ, ಹೊರಡವ ಹೋಗನ ತಂಗಿಯ ಹಬ್ಬ ಮಾಡದಕ್ಕೆ, ಊರಿ ಹೊಲಕ ನಿಂತ ಕೇಳತಳ ತನ್ನ ಗಡಲ ಮುಂದಾಯಿ, ಊರಿ ಹೊಗಲಕ ನಿಂತ ಕೇಳತಳ ತನ್ನ ಗಡಲ ಮುಂದಾಯಿ, ಹಿಂದ ಹೇಳತಾನ ಗಂಡ ಹೋಗಿ ಬಾರಬೇಗ, ಹಿಂದ ಹೇಳತಾನ ಗಂಡ ಹೋಗಿ ಬಾರಬೇಗ, ವಾಯ ಬುಗಡಿ ಪಟ್ಟಿ ನಳನಾಗೈ, ಟೀಕಿ ವಾಲಿ ಬುಗಡಿ ಪಟ್ಟಿ ನಳನಾಗೈ, ವಾಗ ಜುಕಿ ಜೋಕೆ ಅಂತಳೋ ಅತ್ತೆ ಮಾವರಿಗೆ, ಅಂತಳು ಊರನ ಗೆಳತರಿಗೆ, ಊರ ಬಿಟ್ಟು ಮೂರ ಮೈಲೆ ಬಂದರು ಕಾಡು ಬಂತೆಯಾಗಲಿ, ಊರ ಬಿಟ್ಟು ಮೂರ ಮೈಲೆ ಬಂದರು ಕಾಡು ಬಂತೆಯಾಗಲಿ, ತಂಗಿನ ಕೊಂದರ ಚಿನ್ನ ಸಿಗುವುದು ನನ್ನ ಮದುವಿಗೆ, ತಂಗಿನ ಕೊಂದರ ಚಿನ್ನ ಸಿಗುವುದು ನನ್ನ ಮದುವಿಗೆ, ಮನಸ ಮಾಡಿ ಎತ್ತಿ ಹೊಡೆದ ನವ ತಂಗೀಶ್ವರದ ಮ್ಯಾಲೈ, ಕೆಟ್ಟ ಮನಸ ಮಾಡಿ ಎತ್ತಿ ಹೊಡೆದ ನ ತಂಗೀಶ್ವರದ ಮ್ಯಾಲೈ, ಶಿವನ ಕರುಣೆದೆ ಬಗ್ಗೆತ ಬಾಯಿ ಅಣ್ಣರ ಕಂದಲಾಗೆ, ಶಿವನ ಕರುಣೆದೆ ಬಗ್ಗೆತ ಬಾಯಿ ಅಣ್ಣರ ಕಂದಲಾಗೆ, ಬಡಿಬ್ಯಾಡಣ್ಣ ಚಿನ್ನ ಕೊಡುವೆನು ನಿನ್ನ ಮದುವಿಗೆ, ಬಡಿಬ್ಯಾಡಣ್ಣ ಚಿನ್ನ ಕೊಡುವೆನು ನಿನ್ನ ಮದುವಿಗೆ, ನಗ ಬಿಟ್ಟರ ಹೋಗಿ ಹೇಳತಿಯ ತಂದೆ ತಾಯಿ ಮುಂದೆ, ನಗ ಬಿಟ್ಟರ ಹೋಗಿ ಹೇಳತಿಯ ತಂದೆ ತಾಯಿ ಮುಂದೆ, ಹೇರಿವ ಕೊಲಬೇಕಂತ ಅಣ್ಣರ ಮನದಾಗೈ, ಕಲ್ಲು ಹೇರಿವ ಕೊಲಬೇಕಂತ ಅಣ್ಣನ ಮನದಾಗೈ, ಮಾಯದೊಂದು ಕಲ್ಲು ಕಂಡಿತು ಸ್ವಾಮಿ ಅಣ್ಣನ ಕಣ್ಣಿಗೆ, ಮಾಯದೊಂದು ಕಲ್ಲು ಕಂಡಿತು ಸ್ವಾಮಿ ಇವನ ಕಣ್ಣಿಗೆ, ಅಣ್ಣಗ ಕಚ್ಚ ಬೇಕೆಂದು ಸರಪ ಕಲ್ಲಿನ ಬುಡದಾಗಲಿ, ಅಣ್ಣಗ ಕಚ್ಚ ಬೇಕೆಂದು ಸರಪ ಕಲ್ಲಿನ ಬುಡದಾಗಲಿ, ಅರು ಇಲ್ಲದೆ ತೆಕ್ಕೆ ಹಾದನವ ಹೋಗಿ ಕಲ್ಲಿಗೆ, ಅರು ಇಲ್ಲದೆ ತೆಕ್ಕೆ ಹಾದನವ ಹೋಗಿ ಕಲ್ಲಿಗೆ, ಅಣ್ಣನ ಗುಣಕ ಬಿಡದ ಸರಪ ಕಚ್ಚಿತು ಆವಾಗಲಿ, ಗುಣಕ ಬಿಡದ ಸರ್ಪ ಕಚ್ಚಿತು ಆವಾಗಲಿ, ಪ್ರಾಣ ಹೋಗಿ ಬಿದ್ದಾನ ಸ್ವಾಮಿ ಕೇಳಿ ಭೂಮಿ ಮ್ಯಾಲ, ಇವ ಹೋಗಿ ಬಿದ್ದಾನ ಸ್ವಾಮಿ ಕೇಳಿ ಭೂಮಿ ಮ್ಯಾಲ, ಹೆಣ್ಣು ಕರಳುವುದು ದುಃಖ ಮಾಡುವುದು ನೋಡಿ ಅಣ್ಣಗೈ, ಅಣ್ಣ ಅಣ್ಣ ಅಂತ ದುಃಖ ಮಾಡವಳ ಹೆಣ್ಣು ಕರಳವಾಗಲಿ. ನೆರೆದ ಸುದ್ದಿ ಹೋಗಿ ತಿಳಿಸಲು ತನ್ನ ಗಂಡನ ಮುಂದೆ, ನೆರೆದ ಸುದ್ದಿ ಹೋಗಿ ತಿಳಿಸಲು ತನ್ನ ಗಂಡನ ಮುಂದೆ, ನನ್ನ ಚಿನ್ನದ ಸಿಂದಣ್ಣ ಪ್ರಾಣ ಕೊಟ್ಟನೀಗ, ನನ್ನ ಚಿನ್ನದ ಸಿಂದಣ್ಣ ಪ್ರಾಣ ಬಿಟ್ಟನೀಗ. ಗಂಗವಾರದ ನಡುವೆ ಹೆಣ ಹುಡುಕಿ ಬಂದರಾಗ, ಗಂಗವಾರದ ನಡುವೆ ಹೆಣ ಹುಡುಕಿ ಬಂದರಾಗ, ಒಟ್ಟ ಬಿಚ್ಚಿಕೊಂಡು ಮಣ್ಣು ಕೊಟ್ಟರು ಕರ್ಮ ಮುಳಗಿ ತಲ್ಲಾಡಿ, ಒತ್ತ ಬಿಚ್ಚಿಕೊಂಡು ಮಣ್ಣ ಕೊಟ್ಟರು ಕರ್ಮ ಮುಳಗಿ ತಲ್ಲಾಡಿ. ಕರ್ಮ ಮಾಡಿದ ಮನುಷ್ಯ ನಗತಿ ಆಗ ನೋಡಿ ಹಿಂಗೆ, ಕರ್ಮ ಮಾಡಿದ ಮನುಷ್ಯ ನಗತಿ ಆಗ ನೋಡಿ ಹಿಂಗೆ. ಸಾರಂಶ ಸರಿಯಾಗಿ ಹೇಳುವೆ ಕೇಳುವ ಜನರಿಗೆ, ಸಾರಂಶ ಸರಿಯಾಗಿ ಹೇಳುವೆ ಕೇಳುವ ಜನರಿಗೆ. ಸಂತೋಷ ಕುಳಿತು ಕೇಳರಿ ಹೇಳುವೆ ನಿಮಗ, ಸಂತೋಷದ ಕುಳಿತು ಕೇಳರಿ ಹೇಳುವೆ ನಿಮಗ, ಸಾರಂಶ ಸರಿಯಾಗಿ ಹೇಳುವೆ ಕೇಳುವ ಜನರಿಗೆ, ಸಾರಂಶ ಸರಿಯಾಗಿ ಹೇಳುವೆ ಕೇಳುವ ಜನರಿಗೆ. ರಮನೇ ನಾ ನೋಡಲು ಬಂದೆ, ತಾಯಿ ನೆನಪಾಗಿ ಕಣ್ಣೀರು ತಂದೆ, ಅವರು ರಮನೇ ನಾ ನೋಡಲು ಬಂದೆ, ತಾಯಿ ನೆನಪಾಗಿ ಕಣ್ಣೀರು ತಂದೆ. ಹತ್ತು ಹದಿನಾರು ವರ್ಷಗಳಲ್ಲಿ ಹೆತ್ತ ತಾಯಿ ತಂದೆಯ ಮನೆಯಲ್ಲಿ, ಹತ್ತು ಹದಿನಾರು ವರ್ಷಗಳಲ್ಲಿ ಹೆತ್ತ ತಾಯಿ ತಂದೆಯ ಮನೆಯಲ್ಲಿ, ಇನ್ನಂತೆ ನಾನು ಜೋಪಾನಾಗಿ ಬೆಳೆದೆ, ತಾಯಿ ನೆನಪಾಗಿ ಕಣ್ಣೀರು ತಂದೆ, ಇನ್ನಂತೆ ನಾನು ಜೋಪಾನಾಗಿ ಬೆಳೆದೆ, ತಾಯಿ ನೆನಪಾಗಿ ಕಣ್ಣೀರು ತಂದೆ. ಈ ಬಾಗಿಲ ಮುಂದೆ ನವ ರಂಗೋಲಿ, ಈ ಬಾಗಿಲ ಮುಂದೆ ನವ ರಂಗೋಲಿ, ಬಾಗಿ ಹಾಕತಿದ್ದೆ ನನ್ನ ತರದಲ್ಲಿ, ಬಾಗಿ ಹಾಕತಿದ್ದೆ ನನ್ನ ತರದಲ್ಲಿ. ಹೆಂಗ ಮರೆಯಲವ್ವಾಯಿ ಮನಸ್ಸಿನಲ್ಲಿ, ಬಾಚಿ ಹೋಗುವುದು ಅದು ಬಾಳಿನಲ್ಲಿ, ಹೆಂಗ ಮರೆಯಲವ್ವಾಯಿ ಮನಸ್ಸಿನಲ್ಲಿ, ಬಾಚಿ ಹೋಗುವುದು ಅದು ಬಾಳಿನಲ್ಲಿ. ನಮ್ಮ ಅಣ್ಣನ ಹೆಂಡತಿ ನೋಡಿ ಕಣ್ಣ ಸೊನ್ನೆ ಮಾಡಲು, ಅಣ್ಣಗ ನೋಡಿ ಅಣ್ಣ ಮಾತಾಡದೆ ಎದ್ದು ಒಳಗೆ ಹೋದ, ತನ್ನ ಸತಿಯಲ್ಲಿ ತಾ ಹೋಗಿ ಕುಳಿತ, ಅಣ್ಣ ಮಾತಾಡದೆ ಎದ್ದು ಒಳಗೆ ಹೋದ, ತನ್ನ ಸತಿಯಲ್ಲಿ ತಾ ಹೋಗಿ ಕುಳಿತ. ನನ್ನ ತಗಿಯ ಕೈಗೊಂಬೆ ಅಣ್ಣ ಎತ್ತಿ ಆಡಸಿದ ತಂಗಿಯನ್ನ ಮರೆತ, ಕವ ಮೇಲೆ ಎತ್ತಿ ಒಂದು ಮಾತಾಡದೆ ಇತ್ತ ಬಾರವ್ವ ತಂಗಿಯನ್ನ ಬಾರದೆ, ಆ ಹುಟ್ಟಿದ್ದ ನೆರವರ ಮನೆ ಬಾಗಿಲಿಗೆ ಕೈಯ ಮುಗಿದು ಶರಣು ತಾಯಿ ನಿನಗೆ, ಕಷ್ಟವವ್ವ ತಾಯಿ ಬರಲಿ ನನಗೆ, ಕೊಟ್ಟ ಗಂಡನ ಮನೆ ಶ್ರೇಷ್ಠ ನಾರಿಗೆ, ಕಷ್ಟವವ್ವ ತಾಯಿ ಬರಲಿ ನನಗೆ, ಕೊಟ್ಟ ಗಂಡನ ಮನೆ ಶ್ರೇಷ್ಠ ನಾರಿಗೆ. ಹೆಣ್ಣು ಇಲ್ಲದ ತವರೂರ ಮನೆಗೆ, ತಾಯಿ ಇಲ್ಲದ ತವರೂರ ಮನೆಗೆ ಎಂದು ಹೋಗಬಾರದವ್ವ ನಾವು ಅಲ್ಲಿಗೆ, ತಾಯಿ ಇದ್ದ